ಮೊದ್ಲೇ ನೀವು ಒಬ್ಬರೇ ಮಾಡ್ತಿದ್ರಿ ಅದನ್ನ ಸಿಂಧಿ ಕಸಬರ್ಗಿ ನೀವು ಒಬ್ಬರೇ ಮಾಡ್ತಿದ್ರಿ ಅಥವಾ ನಿಮ್ ಮನೆಯಾಗ ಎಲ್ಲಾರು ಕೂಡ ಎಲ್ಲರೂ ಕೂಡ ಮಾಡ್ತಿದ್ದೇವ್ರಿ ನಾವು ಎಲ್ಲರೂ ಕೂಡ ಎಲ್ಲ ನಾವು ಗಂಡ ಹೆಣ್ತೀನಿ ಯಾರು ಇಲ್ಲ ಹತ್ತಿ ಇಲ್ಲ ಮಾವು ಇಲ್ಲ ಯಾರು ಇಲ್ಲ ಯಾರು ನೀವಿಬ್ರೇ ಮಾಡ್ತಾರೆ ಗಂಡ ಹೆಣ್ತೀನಿ ಮಾಡ್ತಿದ್ದೇವ್ರಿ ಅಷ್ಟೇ ಅದೇ ಮಾಡ್ಕೋತ ಮಾಡ್ಕೋತ ಇದು ಜೀವನ ಇಷ್ಟೇ ಎಷ್ಟು ದಿನ ಅಂತ ಇರ್ತಾವ ಬಾರಿ ದಂದೆ ಸಿಂಧಿ ಗಿಡ ಅಂದ್ರೆ ಬನ್ನಕ್ ಹೋಗಿ ತಗೊಂಡ್ ಬರ್ತಿದ್ರಿ ತೆಲ್ಮೇಲೂ ತಗೊಂಡ್ ಬರ್ಬೇಕ್ರಿ ಸಿಂಧಿ ಏನ್ ಮಾಡ್ತಿರೋ ಸರ್ ಸಿಂಧಿ ಮಾರ್ತಿರಲ್ರಿ ಆ ಟೈಮ್ನಾಗ ಬಹಳ ಇತ್ತರಿ ಗಿಡ ಎಲ್ಲ ಸಿಂಧಿನೂ ಬಂದೈತ್ರಿ ಎಲ್ಲ ಈಗ ಏನದಂದ್ರ ಹೊಲದಗಳ ಮೇಲೆ ಅವಲಂಬಿತ ಬಹಳ ಐತ್ರಿ ಮಂದಿ ಅವ್ಕಿಂತ ಕಿತ್ತಿಗೆ ಎಲ್ಲ ಹೊಲಗಳು ಮಾಡ್ಕೊಲತ್ತರಿ ಕಮ್ಮಿ ಆಗ್ಯಾದ್ರಿ ಹಿಂಗಾಗಿ ಇವ್ರಿಗೆ ಏನಾಯ್ತ್ರಿ ಇಲ್ಲ ಹಿಂಗ್ ಕಮ್ಮಿ ಹಾಕೋತ ಹೊಂಟತ್ತು ಈಗ ಭಾರಿಗಿರ್ ನಮಗ್ ಬೊಂಬೆ ತನ ಹೋತಿರ್ ಸರ್ ಹೋಲ್ಸೇಲ್ ತೋತಿರಿ ಸರ್ ಅವ್ರ ಬಟ್ಟೆ ಮಿಲ್ ಹೋದಿದ್ರೆ ಅದು ಏನ್ ಮಾಡ್ತಿರು ಮುಂದ್ ನಮ್ಗ್ ಗೊತ್ತಿಲ್ಲ ಸರ್ ಅದು ಅಂದ್ರೆ ಬಟ್ಟೆ ಮಿಲ್ ನಮ್ಗ್ ಗೊತ್ತಾಗ ತೊಗೊಂಡೋಗಿ ಸರ್ ಅವ್ರು ಹೋಯ್ತಿರ ಕಡ್ರಿ ಹಂಗೆ ಮಾಡ್ಕೋತ ಮಾಡ್ಕೋತ ನಾವ್ ಬಹಳ ಸಣ್ಣವ್ರಿದ್ದೀರ ಅವ್ರು ಸುಮ್ ನೋಡ್ತೀವ್ರ ಅಟ್ಟ ಸ್ಕೂಲ್ ಹೋಗ್ತೀವ್ರಿ ನಾವ್ರ ನಮ್ ತಾಯಿಯವರು ನಮ್ ತಂದೆಯವ್ರು ಅಷ್ಟೇ ಮಾಡೋರ್ರಿ ಮುಂದೆ ನಾವು ಹೇಳ್ತಾ ಹಂಗಿದ್ದಾಗ ರೀ ಮಾವಿನ ಗಿಡ ಒಂದು ಗುತ್ತಿಗೆ ತೊಗೊಂಡೆ ಸರ್ ಹಿಂಗ ಒಬ್ರು ಗೌಡ್ರು ಬಲ್ರಿ ಒಂದು 4 ಎಕರೆ ಒಳಗೆ ಒಂದು 200 ಗಿಡ ಇದ್ದೀವ್ರಿ ಸರ್ ಅವ್ರು 200 ಗಿಡ ಇದ್ದೀವ್ರಿ ಒಂದ್ಸರಿ ಏನದಂತಂದ್ರೆ ಹಿಂಗ ಗಿಡ ಇವು ಕೊಡವ ಹೆಂಗ್ರಿ ಅಂತ ಹೋಗಿ ಕೇಳಿದೀವ್ರಿ ಕೊಡ್ತೇವ್ರಿ ಅಂತಂದ್ರೆ ಅವ್ರು ಕೊಡ್ತೇವ್ ಅಂದ್ಮ್ಯಾಕ ಸರ್ ಯಾಕಾಗಲಕ್ರಿ ನಾವು ತೋತೇವ್ರಿ ಮಾಡ್ತೇವೆ ವರ್ಷಿಗೆ ಅಂತ ಹಾ ನಾವು ಮಾಡಿದೆ ಸರ್ ವರ್ಷಿಗೆ ಎಷ್ಟು ಕೊಡ್ರಪ್ಪ ಒಂದ 30,000 ರೂಪಾಯಿ ಅಂತಂದ್ರೆ ಫಸ್ಟ್ ರೀ ಯಾಕಾಗಲಕ್ಕಂತಂದ್ರೆ ನಮ್ಮ ಮಾಮರ್ ನಾವು ಪಾಟ್ನಾಗ ಕಲ್ತಿಗೆಸ್ ಮಾಡಿದೇವ್ರಿ ನೆಕ್ಸ್ಟ್ ವರ್ಷಿಗೆ ಏನೈತ್ರಿ ಅವ್ರು ನಮ್ಮ ಮಾಮರಿಗೆ ನಾವು ಕಲಿಯಲಪ್ಪ ಅಂತಂದ್ರು ನೀವೇ ಮಾಡ್ಕೋರಿ ನಮ್ಗೆ ಆಗಲ್ಲ ಅಂತಂದ್ರು ನಮ್ ತಾಯಿ ತಂದಿ ನಾವ್ ಎಲ್ಲರೂ ಅಲ್ಲೇ ಒಂದು 22 ಎಕರೆ ಹೊಲ ಅದರ್ ಸರ್ ಅವ್ರ ಗೌಡ್ರದ್ರಿ 4 ಎಕರೆ ಅಷ್ಟ ಮಾಯಿನ ತೋಟ ಅದರಿ ಅವ್ರೇನಂದ್ರು ಇಲ್ಲೇ ರೂಮ್ ಕೊಡ್ತೇವ್ ತೋಟದಾಗ ಇಲ್ಲೇ ಇರ್ರಿ ನೀವ್ ಎಷ್ಟು ವರ್ಷ ಇರ್ತೀರಿ ಇರಪ್ಪ ಮಾಡ್ಕೋರಿ ಅಂತಂದ್ರೆ ಹಂಗೆ ವರ್ಷ ವರ್ಷ ಮಾತಾಡ್ತಿದ್ದೇವ್ರಿ ಬ್ಯಾಸ್ಗಿ ಒಳಗ್ರಿ ಮಾಯಿನ ಸೀಸನ್ ಮಾಡ್ಕೋತೀವ್ರಿ ಈ ಮಳೆಗಾಲ ಈಗ ಏನಂತಂದ್ರಿ ಮುಂಗಾರದಾಗ್ರಿ ಹಿಂಗಾರದ ಒಳಗ ಏನಂತಂದ್ರೆ ಇದೇ ಮಾಡ್ಕೋತೀವ್ರಿ ಅಂದ್ರೆ ಸಿಂಧಿ ಕಸಬರ್ಗಿ ಮಾಡುವಂತದ್ದೇ ಒಂದು ವೃತ್ತಿಯನ್ನ ವರ್ಷ ಪೂರ್ತಿ ಮಾಡ್ತೀರಿ ವರ್ಷ ಪೂರ್ತಿ ಒಂದ್ ತಿಂಗಳಷ್ಟೇ ಏನದಂತಂದ್ರೆ ಈಗ ನಾವು ಮಾಯಿನ ಸೀಸನ್ ಮಾಡ್ತೇವ್ರಿ ಒಂದ್ ತಿಂಗಳ ಏನು ಮಾಡಬ್ಲೇನೆ ಇಲ್ರಿ ಅದೇ ಮಾಯಿಕೆ ಕಡೆಯದ್ರಿ ಅಡಿ ಹಾಕದ್ರಿ ಅವಕ್ಕೆ ಏನಿದಂತ ನೋಡ್ಕೊಂಬೋದ್ರಿ ಹಿಂಗ್ ಜರ ಬಾಲ್ಯ ಬರಲ್ದಪ್ಲೆ ನೋಡೋದ್ರಿ ಯಾಕಡೆ ಹೋಗಪ್ಲೆ ಇರಲ್ಲ ಸರ್ ಅದಕ್ಕೆ ಅಲ್ಲಿ ಮಾಡಿದ್ರೆ 5 ವರ್ಷ ಮಾಡಿದೆ ಸರ್ ಒಬ್ಬರದೇ ತೋಟ ಮುಂದೇನಂತಂದ್ರೆ ನಾವು ಕೊಡಲ್ಲಪ್ಪ ನಾವು ಹೆಚ್ಚು ಪಟ್ಟು ಕೊಡ್ತೇವೆ ಹಂಗೆ ಹಂಗಲ್ಲ ಅದ್ರಿ ಬೇರೊಬ್ರು ಬಂದಿಗೆ ಸರ್ ಕಾಂಪಿಟೇಷನ್ ಮಾತಾಡಿದ್ರು ಕಾಂಪಿಟೇಷನ್ ಹಿಂಗೆ 5 ವರ್ಷದ ಒಮ್ಮೆ ಕೊಡ್ತೇವ್ರಿ ನಾವು 5 ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೇವೆ ಅಂತಂದ್ರು ಸರ್ ಅವ್ರು ಅಂದ್ರೆ ನೀವು ಮತ್ತೆ 5 ಲಕ್ಷ ಕೊಡಪ್ಲೆ ಅಂತಂದ್ರೆ ಮಾಡ್ರಿ ಇಲ್ಲದ್ರೆ ಬ್ಯಾಡ ಅಂತಂದ್ರು ಸರ್ ಅಂದ್ರೆ ನಾವಂತಂದ್ರೆ 5 ಲಕ್ಷ ಇಲ್ಲಿಂದ ಕೊಡೋರು ನಿಮ್ಗೆ ಒಂದೇ ಸರಿ ಆಗಲ್ ಕೊಡೋದಂತಂದ್ ನಾನು ಮಾಡಿದ್ರು ಸುಮ್ನೆ ಯಾಕೆ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟೇವ್ರಿ ಅಂತಪ್ಪರಿ ಈ 1 ವರ್ಷ ಹೆಚ್ಚಿಗೆನೂ ಆತವ್ರು 1 ವರ್ಷ ಕಮ್ಮನೂ ಆತವ್ರು ಹೋಗ್ರಿ ಕಾಯಿನೂ ಹೆಚ್ಚಿಗೆ ಹಿಡಿದಿರಿ ಒಂದ್ಸರಿ ಕಮ್ಮಿ ಹಿಡಿತೀರಿ ಈಗ ನಾವು ಇಷ್ಟು ಕೊಟ್ಟ ಮ್ಯಾಗ ನಾಳೆಗೆ 1 ವರ್ಷನಾಗ ಏನರ ಕಮ್ಮಿ ಐತ್ರಿ 200 ಗಿಡ ಅವ್ರ 200 ಗಿಡದಾಗ 50 ಗಿಡಕ್ಕೆ ಐತ್ರಿ ಅಂತಂದ್ರೆ ಅದು ಹೆಂಗೆ ಮಾಡ್ಬೇಕ್ರಿ ಅಂತ ನಾವು ತಂದೇವು ಅದು ನಮಗೆ ಹೇಳೋದಿಲ್ಲಪ್ಪಿ ಅಂತಂದ್ರು ಮುಂದೆ ಏನದ ನೀವು 5 ವರ್ಷನೊಳಗೆ ಎಷ್ಟು ಆಗ್ತದೆ ಎಷ್ಟು ಬಿಡ್ತದ ನಮಗಾದ್ರೆ ಎಷ್ಟು ದುಡ್ಡು ಕೊಟ್ಟರೆ ನಾವು ಕೊಡ್ತೇವೆ ಇಲ್ದ್ರೆ ಕೊಡಲ್ಲ ಅಂತಂದ್ರೆ ಸರ್ ನಗದಿ ಕೊಡ್ಬೇಕ್ರಿ 5 ಲಕ್ಷ ಇದೇ ವರ್ಷ ಅಣಿಸ್ಬೇಕಂತಂದ್ರೆ ಔಟ್ ಆಗಲ್ರಿ ಅಂತಂದೇವ್ರಿ ಬಿಟ್ಟಿಗೆ ನಮ್ಗೂ ಏನಾಯ್ತ್ರಿ ಈಗ 5 ಲಕ್ಷ ರೂಪಾಯಿ ಇವ್ರಿಗೆ ಕೂಡ ಬದಲಿ ಯಾಕೆ 5 ಲಕ್ಷ ರೂಪಾಯಿದಾಗ ನಮ್ಮ ಭಯನೇ ಆಗ್ತದ ನಮ್ಮ ಹೊಲ್ದಾಗ ಒಟ್ಟರಿ 60-70 ಮಾಡ್ತಿದ್ದೇವ್ರಿ ಅವ್ರು ಹಂಗೆ 5 ವರ್ಷಕ್ಕೆ 5 ಲಕ್ಷ ರೂಪಾಯಿ ಅಂತಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಬೀಳದತ್ರಿ ಮತ್ತೆ ಕೊಡೋದ್ರಿ ಇವ್ರಿಗಂತ ನಾವು ಭಯ ಹೊಡೆದೇವ್ರಿ ನಮ್ಗೆ ಸರ್ ಅಂದ್ರೆ ನಿಮಗೆ ಮೊದಲು ನೀರಾವರಿ ವ್ಯವಸ್ಥೆ ಇದ್ದಿಲ್ಲ ಸರ್ ನಿಮ್ಮ ಹೊಲ ಎಷ್ಟಿತ್ತು 2 ಎಕರೆ 15 ಗುಂಟೆ ಇತ್ತು ಸರ್ 15 ಗುಂಟೆ 15 ಗುಂಟೆದೊಳಗೆ ಕ್ಯಾನಲ್ ಹೋಯ್ತು ಸರ್ ಅದು ನಂದು 10 ಗುಂಟೆ ರೀ 10 ಗುಂಟೆ ಕ್ಯಾನಲ್ ಹೋಗ್ಯಾದ್ರಿ ಕ್ಯಾನಲ್ ಹೋದ ಮ್ಯಾಕ್ರಿ ಕಟ್ ಆಗಿ 2 ಎಕರೆ 5 ಗುಂಟೆ ಅದ ಸರ್ 2 ಎಕರೆ ಒಳಗೆ ನೀವು ಒಕ್ಕಲ್ತನ ಮಾಡ್ತಾ ಇದ್ದಿಲ್ಲ ಮಾಡ್ತಿರ್ ಸರ್ ಅದು ಕ್ಯಾನಲ್ ಏನ್ ಹೋಯ್ತು ಹೋಯ್ತು ಬೀಳ್ ಹಾಕಿದೇವ್ರಿ ಬೀಳ್ ಹಾಕಿ 5-6 ವರ್ಷ ಊರೇ ಬಿಟ್ಟು ಹೋದೇವ್ರಿ ಒಟ್ಟಾಗ ಅವ್ರ ಹೊಲ್ದಾಗ ಇದ್ದೇವೆ ಅಂತ ಹೇಳ್ತೀನಿ ನೋಡ್ರಿ ಕಂಟಿನ್ಯೂ ಮಾತ್ರ ನಾ ಡೈಲಿ ಬರ್ತೀರಿ 8th ಕ್ಲಾಸ್ ಇದ್ದೀರವಾಗ್ರಿ ಅಲ್ಲಿಂತ ಟೆಂಪೋ ಬರ್ತಿದ್ದೇವೆ ಸರ್ ನಾವು ಬಂದ್ರೆ ಅಡಗಲ್ ಬಂದು ಸಾಲಿಗೆ ಬಂದ್ರೆ ಮತ್ತೆ ಹೋತೀರಿ ಹಿಂಗಾಗಿ ಸರಿ ಬಾಡೆ ಬಣ್ಣದ ಬಿಟ್ಟೇವಲ್ರಿ ಬಾಯಿ ಹೊಡೆದೇವ್ರಿ ನಮ್ಮ ಹೊಲ್ದಾಗ ದುಡ್ಡು ಖಾಲಿ ಆಯ್ತ್ರಿ ನಂಬಲ್ಲಿ ನೋಡ್ರಿ ಬಾಯಿ ಇಮಿಡಿಯೇಟ್ ಆಗಿ ಸೌಗಿಂದಾಗ ಹಚ್ಚಬೇಕಂತಂದ್ರೆ ಅಲ್ಲಿ ಇಲ್ಲ ಸರ್ ಬಾವಿ ಹೆಂಗ್ ಹೊಡೆದ್ರಿ ಬಾವಿ ಹೊಡೆದಕ್ಕಿಂತ ಬೋರ್ವೆಲ್ ಮಾಡಿದ್ರೆ ಬೋರ್ವೆಲ್ ಮಾಡಿದ್ರೆ ಕರೆಂಟ್ ವ್ಯವಸ್ಥೆ ಇದಿಲ್ಲ ಸರ್ ಬಹಳ ದೂರ ಐತ್ರಿ ಅವಾಗಾದ್ರೂ ದೂರ ಐತ್ರಿ ನಾವು ಬಾಯಿ ಹೊಡೆದ್ರು ದೂರ ಐತ್ರಿ ಸರ್ 10 ಕಂಬ ಬೀಳ್ತೀವಿ ಸರ್ ನಾವು ಸ್ವತಃ ಖರ್ಚ ಮಾಡ್ರಿ 15,000 ರೂಪಾಯಿ ಒಂದ್ ಕಂಬ ರೀ ಎಲ್ಲ ವೈರ್ ಬಂತ್ರಿ ಅವ್ರು ಹಾಕದ್ ಬಂತ್ರಿ ಎಲ್ಲ ಬಂತ್ರಿ 15,000 ರೂಪಾಯಿ ಒಂದ್ ಕಂಬ ಮಾತಾಡಿಗೆಸ್ರಿ ಒಟ್ಟು 1.5 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿದ್ದೆ ಸರ್ ಈಗ ನಾವು ಮತ್ತೆ ಮೋಟರ್ ಅವೆಲ್ಲ ನೀರಂದು ಸ್ಟಾರ್ಟರ್ ಅವೆಲ್ಲ ತರ್ಲಾಕ ಒಂದ್ 50,000 ರೂಪಾಯಿ ಖರ್ಚ ಆಯ್ತು ನಮ್ರಿ ಒಟ್ಟು 2 ಲಕ್ಷ ರೂಪಾಯಿ ಖರ್ಚ ಆಯ್ತು ಸರ್ ಇದು ನೀವು ಬಾವಿ ತೆಗ್ದಿದ್ ಯಾವಾಗ ಬಾವಿ ತೆಗ್ದಿ ಸರ್ 2009 ಸರ್ 2009 ತೆಗದ್ರಿ ಬಾವಿ ಒಳಗ ನೀರ್ ಬಂದು ಬಂದು ಸರ್ ನೀವು ಅನ್ಕೊಂಡಷ್ಟು ನೀರ್ ಸಿಕ್ಕೋ ಸರ್ ಎಷ್ಟು ಆಳ ಬಾವಿ ಸರ್? ಈಗ ಸದ್ಯಕ್ಕೆ 40 ಫೀಟ್ ಅದ ಸರ್. ಫಸ್ಟ್ ನಾವು ಹೊಡೆದಾಗ ಏನಂತಂದ್ರೆ 12 ಫೀಟ್ ಹೊಡೆದ ಸರ್. 12 ಫೀಟಿಗೆ ನೀರ್ ಸಿಕ್ಕದ್ರಿ ನಮ್ಗೆ. ನೀರ್ ಸಿಕ್ಕದ್ಮ್ಯಾಗ ಸರ್ ಮುಂದೇನೈತ್ರಿ, ಸ್ವಲ್ಪ ದುಡ್ಡು ಕಡಿಮೆ ಇತ್ರಿ ನಮ್ಗೆ. ಆ ಟೈಮಿನೊಳಗೆ 1 ವರ್ಷ ಬಿಟ್ಟೇವ್ರ ಮತ್ತೆ ಕಟ್ಟಡ ಎಲ್ಲ ಮಾಡ್ಕೊಂಡೇವ್ ಸರ್. ಮತ್ತೆ ದುಡ್ಡು ಕಮ್ಮಿ ಇದ್ದಾಗ ಮತ್ತೆ ಕರಿಕೆಲಿಂದ ಕಟ್ಕೊಂಡೇವ್ರ ಮ್ಯಾಗ. ನಮ್ಗೆ ಅನುಕೂಲ ಹೆಂಗದ ಸರ್ ಹಂಗ ಮಾಡ್ಕೊಂಡೇವ್ರಿ. ನಮ್ಮ ಮನೆಗೆ ನೌಕರಿ ಸಾಲ ಮಾಡಿ ಅಂದ್ರೆ ನೀವು ಏನು ಬಾರ್ಗಿ ಕೆಲಸ ಮಾಡ್ತಿದ್ರಿ, ಅದ್ರದೇನ ಆದಾಯ ಬರ್ತಿತ್ತು ಅದ್ರ ಮೇಲೆ ಎಷ್ಟು ಉಳಿತದ್ರಿ ಸರ್? ಅದ್ರದ್ದು ಏನಾದ್ರೂ ಹಾಕದ್ರಲ್ರಿ, ಕೂಡಿಟ್ಕೊಂಡ್ರಿ. ಮತ್ತೆ ಬ್ಯಾಸಿಗೆ ಒಳಗೆ ಕೆಲಸ ಮಾಡಿದ್ರಿ, ಮಳೆಗಾಲದಾಗ ಏನ್ ಕೆಲಸ ಮಾಡ್ತೀವಲ್ರಿ, ಅದು ಒಟ್ಟು ಏನದಂದ್ರೆ ಬ್ಯಾಸಿಗೆ ತನಕ ಕೂಡಿಟ್ಕೊಂಬದ್ರಿ. ಅಡ್ಡಿಲ್ಲ, ಈಗ ಬಾವಿ ತೆಗಿಯೋ ಮುಂದೆ ಹೆಚ್ಚಿಗೆ ದುಡ್ಡು ಬೇಕಾಗ್ತದ ಅಂತ ಹೇಳಿ ನೀವು ಹೆಚ್ಚಿಗೆ ಕೆಲಸ ಮಾಡಾಕತ್ರಿ? ಅನ್ನೋದು ಬಾರಿಗೆ ಕೆಲಸ ಹೆಚ್ಚಿಗೆ ಮಾಡ್ಬೇಕಾಗಿ. ದಿವಸಕ್ಕೆ ಎಷ್ಟು ತಾಸು ಮಾಡ್ತಿದ್ರಮ್ಮ ನೀವು? ಏನಂದ್ರೆ 6 ಏಳಕ್ಕೆ ಎದ್ದೇವ ಅಂತಂದ್ರೆ ಆಯ್ತ್ರಿ, ಅದ್ರ ಮೇಲೆ ಕುಂತಂಗ. ಯಾವಾಗಿಂದ ಶುರು ಮಾಡ್ತಿದ್ರಿ ಕೆಲಸ? ಮುಂಜಾನೆ 8:00 ಕೂಡ್ತಿದ್ದೇವ್ರಿ. ಅಲ್ಲಿಂದ ಮತ್ತೆ 7:00 ತನ ಮಕ್ಕೊಂಬತ್ತಾನ ಅಷ್ಟೇ. ಸಂಜೆ ತನಕ ಮಾಡ್ತಿದ್ರಿ? ಸಂಜೆ 8:00 ಮಕ್ತಿದೀವ್ರಿ. ಮತ್ತೆ ಎಲ್ಲಾ ಕೆಲಸ ಅಂದ್ರೆ ಬನಕ್ ಹೋಗಿ ಕಡ್ಡಿ ತಗೊಂಡ್ ಬರೋದು, ಅದ್ರ ನಂತರ ಅದ್ರಗೇನು ಸಂಸ್ಕಾರ ಮಾಡ್ಬೇಕು ಅವೆಲ್ಲ ಕೆಲಸಗಳನ್ನು ಮಾಡಿ ಮತ್ತೆ ಬಾರಿಗೆ ಕಟ್ಟುವಂತ ಕೆಲಸ ನೀವೇ ಮಾಡ್ತಿದ್ರಿ? ನಾವೇ ಮಾಡ್ತೀವಿ. ನೀವು ನಿಮ್ಮ ಮನೆಯವ್ರ ಕೂಡಿ ಮಾಡ್ತಾ ಇದ್ರಿ? ನಸಿನಾಗ ಇನ್ನ 5 ಗಂಟೆಗೆ ಅದು ಪರ್ಕಿ ತರ್ಲಕ್ ಹೋಗ್ತಿದ್ರಿ. ಅವು ಪರ್ಕಿ ತಂದು ಒಣೆ ಹಾಕಿ ಒಣಗದ ಬಳಕ ಅಡಿಗೆ ಮಾಡ್ಕೊಂಡು ತಿಂತೇವೋ ಏನಿಲ್ಲೋ ಹಂಗೆ ಮತ್ತೆ ಅದೇ ಬಾಳಕ್ಕೆ ಕೊಡ್ತಿದೇವ್ರಿ. ಇಷ್ಟು ಕಷ್ಟ ಮಾಡಿದೇವ್ರಿ. ಎಷ್ಟು ಬಾರಿಗೆ ಆಗ್ತಿದ್ವು ಒಂದು ದಿವಸಕ್ಕೆ? ಒಂದ್ ದಿವಸ ಎಲ್ಲಿ ಒಂದು 20-25 30 ಎಂದ. ಈಗ ಬಾವಿ ತೊಡೋದಕ್ಕೆ ರೊಕ್ಕ ಬೇಕು ಅಂತಂದಾಗ ಅಲ್ಲಿ ಮತ್ತೆ ಹೆಚ್ಚಿಗೆ ನೀವು ಮಾಡ್ತಿದ್ರೆ ಹೆಂಗೆ? ಎಷ್ಟು ಹೆಚ್ಚು ಮಾಡ್ತಿದ್ರಿ ಒಂದ್ ದಿವಸಕ್ಕೆ ಕೆಲಸ? ಎಷ್ಟು ಬಾರಿಗೆ ಆಗ್ತಿದ್ವು? ಹಾತಿವ್ರು ಒಂದೊಂದು ದಿನ 50 ಹಾತಿವು. ಜರ ಹೆಚ್ಚಿಗೆ ಹೆಚ್ಚಿಗೆ ಹಂಗೆ ಮಾಡ್ಕೋತಿದ್ರಿ. ಅವ್ನ ಕಷ್ಟ ಹೆಂಗ್ ಮಾಡ್ದೇವ್ ಹಂಗ ಆತಿತ್ತು ನೋಡ್ರಿ. ಸಾಟಿ ಹತ್ತಿವ್ರಿ 60-70 ಯಾಕಂದ್ರೆ ಜಾಸ್ತಿ ಕುಂತ್ರ ಎಕಡೆ ಹೋಗಲ್ದಂಗ್ ಯಾರ ಎಕಡೆ ಕೆಲಸ ಅದ ಬಾ ಅಂದ್ರ ಅಂದ್ರೆ ಇಲ್ರಿ ನಾವ್ ಬರ್ಲಕ್ ಆಗಲ್ಲ ಕೆಲ್ಸ ಅದ ಅಂತ ಹೋಗ್ಲಿಲ್ಲ ಅಂತಂದ್ರ ಆತದ್ರಿ. ಹಿಂಗ ಏನ್ರ ಕಾರಣ ಕರ್ಪದ್ ಬಂದ್ರೆ ಕಮ್ರಿ ನಾವ್ ಡಿಪೆಂಡ್ ಇದ್ದಬ್ಲಿ ಸ್ವಲ್ಪ ಕೆಲಸ ಮಾಡೋದು. ಅಡ್ಡಿಲ್ಲ, ನೀವು ಏನೋ ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರಿ ಬೇಕು ನಮಗ ಅಂತೇಳಿ. ಆದ್ರ ಏನೋ ಬಾರ್ಗಿ ಕಟ್ಟತಿದ್ರಿ, ಅದ್ರ ನಂತರ ಮಾರಾಟ ಒಂದ್ ಮಾಡ್ಬೇಕಲ್ಲ, ಎಲ್ಲಾ ಪೂರಾ ಮಾರಾಟ ಆಗ್ಬೇಕು. ಮತ್ತ ಅದ ಹೆಂಗ ಆಗ್ತಿತ್ತು? ಅಲ್ಲೇ ಹಳಿ ಮೇಲೆ ಮಾರ್ತಿದ್ದೇವು, ಇಲ್ಲ ಅಂದ್ರೆ ಇಲ್ಲಿ ಗೋದಾಮ ಇತ್ರಿ. ಇಲ್ಲಿ ಅದನ್ನ ಯಾರು ಮಾಡ್ತೀರಿ? ನೀವೇ ಮಾಡ್ತೀರಿ ಅಥವಾ ಮತ್ತೆ ಯಾರು ನರಸಪ್ಪ ನೀವು ಮಾಡ್ತೀರಿ? ನಮ್ಮ ಬಾಬರ್ ಹೋಗ್ತೀರಿ. ಈ ವಾರ ತನರಿ ಒಂದು 400-500 ಆದವ್ರಿ. ಅವ್ರು ಬಂದ್ರಿ ಇಲ್ಲಿ ಗೋದಾಮ ಇತ್ರಿ. ನಮ್ ರಡಗಲ್ದಾಗ ನಮ್ ಹೇಳೋ ಸಮಾಜದವ್ರ ಏನ್ ಹಾರಲ್ರಿ, ಅಷ್ಟು ಮಂದಿ ಕೂಡಿಗೆಸ್ ಒಂದು ಟಮಟಮ್ ಮಾಡ್ಕೊಂಡ್ರಿ. ಅವಾಗ ಟಮಟಮ್ ಇದಲ್ರಿ, ಇಲ್ಲ ಟ್ರಾಕ್ಟರ್ ಇದ್ದವಲ್ರಿ. ಅವ್ ಟ್ರಾಕ್ಟರ್ದಾಗ ಹಿರ್ಕೊಂಡು ತಂದು ಗೇಸ್ರಿ. ಇಲ್ಲಿ ಸಂಡೇ ದಿನ ಬಂದ್ರಿ, ಇಲ್ಲಿ ಹಾಕಿ ಗೇಸಿ ಸಾಯಂಕಾಲ ಮತ್ ಬಂದ್ಬಿಡ್ತೀರಿ ರಡಕಲ್ಕ. ಒಮ್ಮೆ ಅವ್ರ ರೊಕ್ಕ ಕೊಡ್ತೀರಿ. ಈ ಒಂದ್ ವಾರಕ್ಕೆ 2,000 ಅಲ್ರಿ, 3,000 ಅಲ್ರಿ, ಒಮ್ಮೆ ಕೊಟ್ಟಿಗೆ ಅವ್ರು ತಗೊಂಡ್ಬಿಡ್ತೀರಿ. ಅಂದ್ರೆ ಏನು ಈ ಕಸಬರ್ಗಿಯಿಂದ ನೀವೇನು ಆದಾಯ ಬರ್ತಿತ್ತು ಅದು ನೀವು ಬಾವಿ ತೋಳೋದಕ್ಕೆ ಹಾಕಿದ್ರಿ? ಕಸಬರ್ಗಿ ಬಿದಿಷ್ಟ್ರಿ, ಅದೇನು ಮಾಯಿನ ತೋಟ ಮಾಡಿದೇವು 4-5 ವರ್ಷ ಅಂತಂದೇವಲ್ರಿ, ಅದೆಷ್ಟು ಒಂದು ಆದಾಯ ಇದ್ರಿ, ಅದು ಅದು ಕೂಡಿ ಇಟ್ಕೊಂಡು ಇದು ಮಾಡಿದೇವ್ರಿ. ಅಡ್ಡಿಲ್ಲ, ಈಗ ಬಾವಿ ಯಾವ ರೀತಿ ನೀವು ತೋರಿಸಿದ್ರಿ? ಏನು ಕೂಲಿ ಫಸ್ಟ್ ಇಟಚ್ ಹಚ್ಚಿದೇವ್ರಿ, ಅದ್ರಲ್ಲಿಂತ ಎಷ್ಟು ಮಾಡಿದೇವ್ರಿ ಕೆಲಸ ಒಂದು 35-70 ಫಸ್ಟ್ ಮಾಡಿದೇನ್ರಿ. ಉದ್ಯೋಗ ಖಾತ್ರಿ ಒಳಗೆ ಮಾಡಿದ್ರಿ, ಉದ್ಯೋಗ ಖಾತ್ರಿದಾಗ ಆತ್ರಿ ನಿಮ್ಗೆ. ಉದ್ಯೋಗ ಖಾತ್ರಿದಾಗ ಮಾಡಿಸ್ರಿ, ಅವ ಏನದ ಮುಂದೇನದ ಏನ್ರ ಆತದ, ಅವು ಜಾಬ್ ಕಾರ್ಡ್ ಇರ್ತಾವಲ್ರಿ, ಜಾಬ್ ಕಾರ್ಡ್ನಾಗ ನಿಮ್ಗೆ ಬರ್ತಾವ ರೊಕ್ಕ, ಅವ್ರಿಗೆ ಎತ್ತಿಗೆಸ್ ಕೂಡ್ಲಾಗ ಬರ್ತದ ಅಂತಂದ್ರೆ. ಯಾಕೆ ಇಲ್ಲಕ್ರಿ ಅಂತ ಮಾಡಿದೇವ್ರಿ, ಅವೆಲ್ಲ ಏನೇನೋ ಆಗ್ಲಿಲ್ಲ, ಹೋಗ್ಲಾಕ್ ಬಿಡ್ರಿ ಅಂದ್ರೆ ನಾವು ಓಟ್ ಇದು ಮಾಡ್ಲಿಲ್ಲ, ಕೇರೆ ತೋಲಿಲ್ಲ ಅವರು. ನಾವು ಹೋಗ್ಲಾಗ ಅಲ್ಲಿ ಬಿಟ್ಕೊಟ್ಟು ಸುಮ್ಮನೆ ಯಾಕ್ರಿ, ಅವ್ರು ಆಗಲ್ರಿ ಅವು ಬಿಲ್ ಅಂತಂದ್ರಿ. ಆಗಲ್ಲೋದ್ರಿ ಇಲ್ಲಿ ಬಿಡ್ರಿ, ನಮ್ ರೊಕ್ಕ ಮನಿ ಬೇವ ನಾವು ಹಾಕಿದೇವ್. ಹೋಗಲ್ಲ, ನೀರ್ ಬಿದ್ದಾವ ಅಂದ್ರೆ ಜೈಸಾಬ್ ಬಂದನು, ಎಲ್ಲ ಬಂದ್ರು, ಫೋಟೋ ತಕೊಂಡು ಹೋದ್ರು, ಬರ್ತಾವ್ ರೊಕ್ಕ ಅಂದ್ರು, ಯಾರು 1 ರೂಪಾಯಿ ಕೊಟ್ಟಿಲ್ಲ ನೋಡ್ರಿ ಸಾಬ್ರಿ. ಅಲ್ಲಿಂತ ಹಂಗೆ ಏನದಂತಂದ್ರೆ ಮತ್ತೆ ಕಿರಣ್ ಹಚ್ಚಿದೇವ್ರಿ, ನಮ್ಮ ಬಾಬರ್ ನಾವು ರೀ ಲೇಬರ್ ತಗೊಂಡೇವ್ರಿ, ತಗೊಂಡು ಕಿರಣ್ ಲಿಂತ ಕೆಲಸ ಮಾಡಿದೇವ್ರಿ. ಮತ್ತೆ ರೀ ಮುಂದೇನದ 45 ಫೀಟ್ ಆಗಿದ್ರಿ ಈಗ ಗುಮ್ಮ ಏನಂದ್ರೆ ನಮ್ ಗಿಡಕ್ಕ ನಮ್ಗೆ ಅನುಕೂಲ ಅದ ರೀ. ಅಂದ್ರೆ 45 ಫೀಟ್ ಬಾವಿ ಅದ. ಎಷ್ಟು ನೀರ್ ಅದಾವ ಈಗ? ಈಗ ನೀರ್ರಿ ಮತ್ತ ಒಂದ್ 25-30 ಫೀಟ್ ಅದಾವ. ಈಗ ಇಲ್ಲಿ ತನಕ ಏನು ಮಳೆ ಆಗ್ಯದ? ಮಳೆ ಆಗಿದ್ದಕ್ಕೆ ನಿಮ್ಮಲ್ಲಿ ನೀರಿನ ಒಂದು ಮಟ್ಟ ಹೆಚ್ಚಾಗ್ಯದ ಏನಾದ್ರೂ ನಿಮ್ಮ ಬಾವಿಗೆ? ಮಳೆಗಾಲ ಟೈಮಿಗೆ ನಮಗೇನು ಕಮ್ಮ ಅಮ್ಮಪ್ಲೇನೆ ಕೊರತೆ ಇಲ್ಲ, ಬಾಯಿ ಫುಲ್ ಆಗ್ತದ್ರಿ. ಬ್ಯಾಸ್ಗಿ ಒಳಗೆ ಏನದಂದ್ರೆ ಮತ್ತೆ ತೆಳಗ್ ಹೋಗ್ತಲ್ರಿ, ನೀರು ತೆಳಗ್ ಹೋದ್ರು ಬಿ ನಮ್ ಗಿಡಕ್ಕೆ ಏನ ನಮ್ಗೆ ಕಮ್ಮಿ ಬೀಳತ್ತಪ್ಪ ಅಮ್ಮಪ್ಲೇಲ್ರಿ ನೀರು. ಈಗ ಮತ್ತೆ ಮಾವಿನ ಗಿಡಗಳನ್ನ ಎಲ್ಲಿಂದ ತಂದ್ರಿ ಮತ್ತೆ ಯಾವಾಗ ಹಚ್ಚದ್ರಿ? ಎಷ್ಟು ಮಾವಿನ ಗಿಡಗಳನ್ನ ಈಗ ಹಚ್ಚಿರಿ? ನಿಮ್ಮ ಹೊಲದೊಳಗ ಯಾವ ರೀತಿ ಕೃಷಿ ಮಾಡ್ತಾ ಇದ್ರಿ ಮಾವಿನ ಕೃಷಿ ಒಂದ್ ಸ್ವಲ್ಪ ಹೇಳ್ತೀರಿ? 2015 ಮಾವಿನ ಗಿಡ ಸಸಿ ತಂದೆ ಸರ್. ಜೆಸಿಪಿಲಿಂತೆಲ್ಲ ತೆಗೊಡ್ಕೊಂಡಿದ್ರಿ, ತೆಗೊಡ್ಕೊಂಡು ಗೆಸಿ ಡ್ರಿಪ್ ಮಾಡಿದೇವ್ರಿ. ಒಂದ್ ಟ್ರಿಪ್ಪಿಂದ ಒಂದ್ ಆಗ್ಯದ್ರಿ. ಡ್ರಿಪ್ಪಿನ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟಸ್ತಾರ. 90% ಏನಿತ್ತಲ್ರಿ, 10% ಅಷ್ಟ ಕಟ್ಟದಿತ್ತಲ್ರಿ. 10% ನಾವ್ ಏನದ ಕಟ್ಟಿದೇವ್ರಿ. ಎಕರೆಗೆ 10,000, ಟೋಟಲ್ ಒಂದ್ 26,000 ರೂಪಾಯಿ ಕಟ್ಟಿದೇವ್ರಿ. ಅಂದ್ರೆ ಫುಲ್ ಅಮೌಂಟ್ ಕಟ್ಕೊಂಡ್ರು ಅವ್ರ ಪೆಲ್ಲೆ ರೀ. ಒಂದ್ 40,000 ರೂಪಾಯಿ ಕಟ್ಕೊಂಡ್ರು, 40,000 ಕಟ್ಕೊಂಡ್ರು ರಿಟರ್ನ್ ಏನಂತಂದ್ರೆ ನಮ್ಗೆ ಮತ್ತೊಂದ್ 26,000 ರೂಪಾಯಿ ರಿಟರ್ನ್ ಆಗ್ದ್ರು. ಅದು ನಮ್ಮಲ್ಲಿ ಎತ್ಕೊಳಿದ್ರಿ, ಮಾರಿಗೆಸೆ ಕಟ್ಟಿದೇವ್ರಿ, ಸ್ವಚ್ಛ ಮಾಡ್ಕೊಂಡು ಮತ್ತ ಅವ್ರು ರಿಟರ್ನ್ ಹಾಕಿದ್ರಿ ನಮ್ಮ ಅಕೌಂಟಿಗ್ರಿ. ನೀರ್ ಬಿದ್ದ ಒಂದ್ ರೂಪಾಯಿ ಬಾಯಿ ಹೊಡೆದ್ಮ್ಯಾಕ್ರಿ, ನೀರ್ ಖಾಲಿ ಮಾಡ್ಲಾಕ ಇಂಜನ್ ಬೇಕಲ್ಲ ತೋರಿ. ಇಂಜನ್ ತೊಗೊಂಡೇವ್ರಿ, ಒಂದ್ 14,000 ರೂಪಾಯಿ ಕೊಟ್ರಿ. ಇಂಜನ್ ತೊಗೊಂಡು ಹಂಗೆ ಕೆಲಸ ಮಾಡ್ಕೊಂಡು ಬಾಯಿ ಕೆಲಸ ಮಾಡ್ಕೊಂಡ್ಮ್ಯಾಕ ಆದ್ಮ್ಯಾಕ್ರಿ 2009 ಒಳಗ್ರಿ ಬಾಯಿ ಹೊಡೆದೇವ್ರಿ. ಬಾಯಿ ಹೊಡೆದ್ಮ್ಯಾಗ ಬಿಟ್ಟೇವ್ರಿ ಸರ್, ದುಡ್ಡು ಇರ್ಲಿಲ್ಲರಿ ನಮ್ಮಲ್ಲಿ. ಈಗ ಸಸಿ ತರ್ಬೇಕಂತಂದ್ರೆ ಆಗ್ಲಿಲ್ರಿ, ಸಸಿ ತಂದ್ಮ್ಯಾಗ್ರಿ ಮತ್ತ ಡ್ರಿಪ್ ಅದು ಮಾಡ್ಕೊಂಡೇವ್ರಿ. ಡ್ರಿಪ್ ಮಾಡ್ಕೊಂಡು ಗಸಿ ಅದೇ ಸಸಿ ಎಲ್ಲಿಂತಂದ್ರಿ, ಯಾರು ನಿಮ್ಗೆ ಸಹಾಯ ಮಾಡಿದ್ರ ಅದು ಇಂಥದೇ ಸಸಿ ತಗೊಂಡ್ ಬರ್ರಿ, ಇಂಥದೇ ತಳಿ ಬೇಕು ಇಲ್ಲಿ ಚಲೋ ಬರ್ತಾವ ಅಂತ ಹೇಳಿ ಯಾರಿಗೆ ಕೇಳಿ ಮಾಡಿದ್ರಿ ನೀವು? ಈಗ ನಾವು ತೋಟ ಮಾಡಿದೇವ್ ಸರ್, ಆ ತೋಟದವ್ರಿಗೆ ಕೇಳಿದೇವ್ರು, ಇವ್ ಎಲ್ಲಿಂದ ತಂದಿರಿ ಎಲ್ಲಿಂದಿಲ್ಲ ಅಂತ ಕೇಳಿದೇವ್ರಿ. ಹಿಂಗ್ ಪೆದ್ದಪುರದಾಗ ತಂದಿವ್ ಅಂತಂದ್ರು. ಪೆದ್ದಪುರದಾಗ ಇಲ್ರಿ, ಹೈದರಾಬಾದ್ ಇಲ್ರಿ, ಸಂಗಾರೆಡ್ಡಿ ಕಡೆಗೆ ವ್ಯಾಪಾರ ಮಾಡಿದೇವಲ್ರಿ ನಾವೇ. ಯಾವ ಮಾಡಿದ್ರೆ ಚಲೋ ಅದ ಅಂತಂದ್ರೆ ಈ ಮಲ್ಲಿಕ ದಶರ ಕೇಶರ ಹಿಮಾಯತ್ ಗುಲ್ಬರ್ಗ್ ಮಾರ್ಕೆಟ್ ಬರ್ತಿದ್ದೇವ್ರಿಗೆ. ಇಲ್ಲಿ ಸೂಪರ್ ಮಾರ್ಕೆಟ್ ಬರ್ತೀವಲ್ರಿ ಗುಲ್ಬರ್ಗ್ ರೀ, ಈ ಮಾರ್ಕೆಟ್ ನಾಗ ಯಾವ ಡಿಮ್ಯಾಂಡ್ ಅದ ಅಂತಂದ್ರೆ ಜರ ಗೊತ್ತಾಗಿತ್ತಲ್ರಿ. ಹಿಂಗಾಗಿ ಅದೇ ಏನದಂದ್ರೆ ಮುಂದ್ರಲ್ಲಿ ನಮ್ ಜರಬಾದ್ರಿ, ನಮ್ ದೊಡ್ಡಪ್ಪರ್ ಇರ್ತಾರ್ರಿ, ಅವ್ರಿಗೆ ಹಚ್ಚಿಗೆಸ್ ರೊಕ್ಕ ನಾವು ಕೇಳ್ಕೊಂಡೇವ್ರಿ ಸಸಿ ಹೆಂಗ್ ಸಿಗ್ತಾವ ಹೆಂಗ ಅಂತಂದ್ರೆ. ಅವ್ರ ಸಿಗ್ತಾವ ಬರಪ್ಪ ಅಂತಂದ್ರೆ ಬಾಬರ್ ನಾವು ಹೋದೇವ್ರಿ, ಹೋಗಿ ಸರಿ ತೊಗೊಂಡ್ ಬಂದಿರ್ ತಂದ್ಮ್ಯಾಗ್ರಿ ಎಲ್ಲ ಗುಂಡಿ ತಂದು ಬೆಳಕ್. ನಿಮ್ ಮಳಿನೇ ಹೋಯ್ತ್ರಿ ಒಂದ್ ತಿಂಗಳು ಎರಡ್ ತಿಂಗಳು ಮಾಯಿನ್ ಗಿಡ ರೀ, ಮನಿ ಮುಂದೆ ಇಳಿಸ್ಕೊಂಡಿದೇವ್ರಿ. ಹೊಲ ತಂದಿದ್ರಿ, ಹೊಲದಾಗ ಡ್ರಿಪ್ ಮಾಡಿಲ್ಲ, ಟ್ರಪ್ ಮಾಡಿಲ್ಲ, ಕರೆಂಟ್ ಇಲ್ಲ, ಏನಿಲ್ಲ, ಹಚ್ಚಿದ್ರು ಸಸಿ ಸತ್ತೋತಾವ ಅಂತ ಹಚ್ಚಿಲ್ರಿ. ಅದಕ್ಕೆ ಮಾತ್ರ ಒಂದ್ ತಿಂಗಳು ಮನಿ ಮುಂದೆ ಇಟ್ಕೊಂಡೇವ್ರಿ. ಅಂದ್ರೆ ಈಗೇನು ನೀವು ಸಸಿ ತಂದ ಸಮಯದೊಳಗೆ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಇರಲಿಲ್ಲ, ಅದ್ ನಾಟಿ ಮಾಡ್ಬೇಕು, ಅದ್ರ ನಂತರ ಡ್ರಿಪ್ ಹಾಕ್ಬೇಕು ಅಂತ ನೀವು ಅನ್ಕೊಂಡಿದ್ರಿ. ಅಲ್ಲೇ ಮನೆ ಮುಂದೆ ಒಂದ್ ಟ್ಯಾಕಿ ಅದ್ರ ಗೌರ್ಮೆಂಟ್ ಕಡೆಯಿಂದ್ರಿ, ಅದೇ ನೀರ್ ಹಾಕೋತ ಒಂದ್ ತಿಂಗಳು ಅಲ್ಲೇ ಮನೆ ಮುಂದೆ ಸಲ್ಲಿವ್ರಿ. ಒಂದ್ ತಿಂಗಳು ಸಲ್ಲೋದೇವ್ರಿ, ತಿಂಗಳ ನಂತರ ಮಳೆ ಬಂತು ಅವಾಗ ಹಚ್ಚಿದೇವು. ಮತ್ತೆ ಡ್ರಿಪ್ನು ಐತ್ರಿ, ಹಿಂಗೆ ಡ್ರಿಪ್ ಆದ್ಮೇಲೆ ಹಂಗೆ ಹಚ್ಕೋತ ಡ್ರಿಪ್ ಚಾಲೂ ಮಾಡ್ಕೋತ ದಿನ ನಾವೇ ಹಚ್ಕೊಂಡಿದ್ದೇವ್ರಿ. ಮಾಯಿನ ಗಿಡ ಆದ್ರೂ ಯಾರಿಗೆ ಕೂಲಿ ತಂದಿಲ್ರಿ, ನೀವು ಮನೆಯವರೇ ಕೂಡಿ ಕೂಲಿ ಅಂದ್ರೆ ದುಡ್ಡು ಎಲ್ಲಿ ತರ್ಬೇಕ್ರಿ? ಒಂದ್ ಗಿಡ ಹಚ್ಚಬೇಕಂತಂದ್ರೆ 30 ರೂಪಾಯಿ 40 ರೂಪಾಯಿ ಕೇಳತ್ರು. ಈಗ ಹಚ್ಚುವಂತ ಸಮಯ ಇರಬಹುದು, ಇಲ್ಲ ಅದ್ರ ನಂತರ ಮುಂದಾದ್ರದ ದೇಖರೇಖಿ ನಿರ್ವಹಣೆ ಮಾಡುವಂತಹ ವಿಚಾರ ಇರಬಹುದು, ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು ಅಥವಾ ತೋಟಗಾರಿಕಾ ಅಧಿಕಾರಿಗಳಿರ್ಬಹುದು, ಅವ್ರನ್ನೇನಾದ್ರೂ ನೀವು ಸಂಪರ್ಕ ಮಾಡಿದ್ರೆ ಹೆಂಗ ನಮಗೆ? ಅವಾಗ ಏನು ಮಾಡಿಲ್ಲ ನಿಮ್ಮಷ್ಟಕ್ಕೆ, ನೀವೇ ಮಾಡಿದ್ರೆ ನಮ್ಮಷ್ಟಕ್ಕೆ ನಾವೇ ರೀ. ಒಟ್ಟು ನಮ್ಮ ತಲೆಯಾಗ ಏನೈತ್ರಿ, ಒಟ್ಟು ಗಿಡ ಹಚ್ಚಬೇಕು, ಎಲ್ಲಿಗೆ ಗಿಡ ಹಚ್ಚಬೇಕು, ಸ್ವತಃ ನಮ್ಮನ್ನ ನಾವು ಮಾರಬೇಕಮ್ಮ. ಒಟ್ಟು ಇದು ಒಂದು ಹೆರ್ಸ್ರಿ ನಮಗ್ ಮಂದಿ ಊರಾಗ ಬಿದ್ದು ಮಂದಿ ತಗೊಂಡು ನಾವು ರೊಕ್ಕ ಕೊಟ್ಟು ಎಲ್ಲಿ ತಗೋಬೇಕು? ಈಗ ನಮ್ಮ ಗಿಡಗಳು ಚಲೋ ಬೆಳಿಬೇಕು, ಅದಕ್ಕೆ ಏನ್ರೀ ವಿಜ್ಞಾನಿಗಳ ನಮಗ್ ಸಹಾಯ ಅವರಿಂದ ನಮ್ಗೆ ಏನೈತಿಲ್ಲ. ಒಟ್ ನಮಗೊಂದ್ ಏನೈತ್ರಿ, ಹೆಂಡಿ ಗೊಬ್ಬರ ಹಾಕ್ಬೇಕು, ಇದಕ್ಕ ಆಯ್ತೇನದಂತಂದ್ರೆ ನೀರ್ ಬಿಡ್ಬೇಕು, ಅಟ್ಟ ನೀರ್ ಬಿಟ್ರೆ ತಾನೇ ಆತದ ಅಮ್ಮದ ಒಂದ್ ಇದು ಐತ್ರಿ. ಆಯ್ತು ಎಲ್ರ ಎಲಿಗಳ ಏನ್ರ ಹುಳ ಹೊತ್ತಿಲ್ಲ ತೋಪ್ಪ ಅಂತಂದ್ರೆ ಇಲ್ಲೇ ಮಾರ್ಕೆಟ್ ಬರೋದ್ರಿ, ಏನದ ಕೇಳದ್ರಿ ಅಲ್ಲಿ. ಹಂಗ್ ಕೇಳಿಗೆ ಸೆಣಿ ಹೋಗಿ ಹೊಡಿತಿದವ್ರಿ. ಮುಂದೇನೈತ್ರಿ, ಒಂದ್ಸರಿ ರೀ ಇಲ್ಲಿ ನಮ್ಮ ಗಿಡಕ್ಕೆ ಏನೈತ್ರಿ ಗೊನ್ನೆ ಹತ್ತದ ಸರ್. ಗೊನ್ನೆ ಹತ್ತಮ್ಯಾಕ ಏನೈತ್ರಿ, ಕಾಳಿಕಾ ದುಕಾನ್ದಾಗ ಹೋದೇವ್ರ. ಕಾಳಿಕಾ ದುಕಾನ್ದಾಗ ಹೋದ್ಮ್ಯಾಕ ಅವ್ರೇನ್ ಹೇಳಿದ್ರಿ, ಇಲ್ಲಿ ಏನದ ಕೆವಿಕೆ ಹೋರಿ, ಹಿಂಗ ಅಡ್ರೆಸ್ ಬರ್ಕೊಡ್ತೇವು, ಹೋಗಿ ಅಲ್ಲಿ ಕೇಳ್ರಿ ರಾಜು ತೆಗ್ಗಳಿ ಸರ್ ಅಂತ ಇರ್ತಾರ. ಅವ್ರಿಗೆ ಒಂದ್ಸರಿ ಭೇಟಿ ಆಗ್ರಿ, ನೀವು ಭೇಟಿ ಆದ್ರಂದ್ರೆ ನಿಮ್ ಗಿಡ ಉಳಿಸ್ಕೋದ್ರಿ, ಇಲ್ಲದ್ರ ಹೊಸ ಗಿಡ ಗೊನ್ನೆ ಅಂತ ಸತ್ತ ಹೋಗ್ತು ಬಿಡ. ಸುಮ್ಮನೆ ಒಂದ್ಸರಿ ಭೇಟಿ ಆಗ್ರಿ ನೀವು, ಅದಕ್ಕೆ ಏನ್ ಹೇಳ್ತಾರ ಮುಂದಿನ ನಾವು ಮಾಡ್ತೇವೆ ಅಂತಂದ್ರ ಅವ್ರು. ಅಂದ್ಮ್ಯಾಕ ಅದೇ ಅಡ್ರೆಸ್ ಮೇಲೆ ನಾ ಹೋದ್ರಲ್ರಿ, ಸರ್ ಇದ್ರಿ ಯಾವತ್ತ ಹೋಗಿ ಮಾತಾಡದೇವ್ರಿ, ಹಿಂಗ ಎಷ್ಟು ಗಿಡ ಅವ ಎಷ್ಟಿಲ್ಲ ಅಂತ ಕೇಳಿದ್ರಿ ಎಲ್ಲಾರಿ, ಹಿಂಗೆ ಅವ್ರಿ ಸರ್ ಅಂತ ಹೇಳಿದೇವ್ರಿ. ಅಮ್ಮದವ್ರ ಮುಂದೆ ಏನದ್ರಿ, ಅದು ಕೆಮಿಕಲ್ ಬರ್ಕೊಟ್ರು ಒಂದ್ಸರಿ, ಕೆಮಿಕಲ್ ಬರ್ಕೊಟ್ರಿ, ಅದು ಏನದ ಅಂತಂದ್ರೆ ಹಾಕಿದೇವ್ರಿ. ಹಾಕಿದ್ಮ್ಯಾಗ ಮತ್ತೆ ಅವ್ರು ನಮ್ದೆಲ್ಲ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಬರ್ಕೊಂಡ್ರು ಸರ್. ಒಂದ್ಸರಿ ನಿಮ್ಮ ಹೊಲಕ್ಕೆ ತೋಟಕ್ಕೆ ಬರ್ತೇವೆ ಅಂತಂದ್ರಿ, ತೋಟಕ್ಕೆ ಬಂದು ಪೇರು ಗಿಡ ಅವೆಲ್ಲ ನೋಡಿದ್ರಿ, ಮಾವಿನ ಗಿಡ ನೋಡಿದ್ರಿ. ನೋಡಿಗೆ ಪೇರು ಗಿಡಕ್ಕೆ ಏನದಂತಂದ್ರಿ, ಅವು ಹುಳ ಆಗ್ಬಾರ್ದಂತಂದ್ರೆ ಟ್ರ್ಯಾಪ್ ಕೊಟ್ಟರು ಅವ್ರ ಕಡೆಯಿಂದ, ಕೆವಿಕೆ ಕಡೆಯಿಂದ ಫ್ರೀ ಕೊಟ್ಟರು ಅವ್ರಿ. ಅಲ್ಲಿಂದ ಏನೈತ್ರಿ, ನಮಗೂ ಜರ ಚಲೋ ಅನಿಸ್ಲತ್ತೈತ್ರಿ. ಕ್ಯಾಪ್ ಕೊಟ್ಟ ಮ್ಯಾಗ್ರಿ ಹುಳ ಹತ್ತೀವಲ್ರಿ, ಗ್ರಾಹಕರು ತೊಗೊಂಡ ಮ್ಯಾಗ ಇವೆಲ್ಲ ನಿಮ್ ಕಾಯ್ದ ಹುಳ ಆಗ್ಯಾವ ಹಂಗ ಹಿಂಗ ಅಂತ, ಇದಕ್ಕೆ ಹುಳ ಆಗಲಿಲ್ರಿ, ಹುಳ ಎಲ್ಲ ಆಗಲ್ಲ ಹೊಂಟತ್ರಿ. ಮುಂದೇನದ ಮಾವಿನಕಾಯಿ ಗೋಲಿ ಆಕಾರದಾಗ ಬಂದ್ ಸೈಜಿಗ್ರಿ, ಅವ್ಕ ಬ್ಯಾರೆನೇ ಬರ್ತಾವ ಕ್ಯಾಪ, ಅವು ಕೊಡ್ತೇವ್ರಿ ನೀವು ಬರ್ರಿ ಅಂತಲತ್ತರಿ. ಹಂಗೆ ಬಂದ್ ಕೋತ ಹೋಗೋತ ನಡೆದೇವ್ರಿ. ಮುಂದೆ ಅಲ್ಲಿಂದ ಗೊತ್ತಾಯ್ತ್ರಿ, ಅದು ಕೆವಿಕೆ ನಮ್ಗೆ ಒಟ್ಟ ಸಂಪರ್ಕ ಇದ್ದಿಲ್ರಿ, ನಮ್ಗೆ ಏನು ಗೊತ್ತಿದ್ದಿಲ್ರಿ. ಈಗ ಏನದಂದ್ರೆ ಒಟ್ಟ ನಮ್ ಮಾಯಿನ ಕೈಗೆ ಒಟ್ಟ ಹುಳ ಅನ್ನೋದೇ ಇಲ್ರಿ, ಹುಳ ಅನ್ನೋದೇ ಇಲ್ಲ. ಇವತ್ತಿಗೆ ಯಾರು ಹಿಂಗ ಹುಳ ಆಗ್ಯಾವಪ್ಪ ಮಪ್ಲೇ ಇಲ್ರಿ, ನಾವು ನೋಡಿದೇವ್ರಿ ಹುಳ ಇಲ್ರಿ. ಅಲ್ಲಿಂದ ಏನದಂತಂದ್ರೆ ಮಾತ್ರ ಮ್ಯಾಂಗೋ ಸ್ಪೆಷಲ್ ಸ್ಪ್ರೇ ಮಾಡ್ಬೇಕಂತಂದ್ರಿ. ಮುಂದಿದ ಏನದಂತಂದ್ರೆ ಇವು ಕೆಮಿಕಲ್ ಏನ್ ಬಿಟ್ಟಿರ್ ಸರ್ ಅಲ್ಲಿಂದ ಕೆವಿಕೆಗ್ ಬಂದೇವ್ರಿ. ಅವಾಗ ಏನದಂತಂದ್ರೆ ಅವು ಕೆಮಿಕಲ್ ಅಮ್ಮದ್ ಯೂಸ್ ಮಾಡೋದ್ ಬಿಟ್ಟಿವಿ ಸರ್. ಮೊದ್ಲು ಏನ್ ಉಪಯೋಗ ಮಾಡಿದ್ರೆ ಅಷ್ಟೇ ಖರೆ, ಹಾವು ಏನ್ ಮಾಡಿದ್ರೆ ಅಷ್ಟೇ ಖರೆ ರೀ. ಅಷ್ಟು ಮಾಡಿದ್ರಿ ಅಲ್ಲಿಂದ ಮುಂದೆ ಏನದ ಹೂವ ಹೊಂಟತ್ರಿ, ಕಾಯಿ ಕೂಡ್ಲತ್ತವ್ರಿ. ಅವಾಗ ಏನದ ಗ್ರೂಪ್ನಾಗ ಆಡ್ ಮಾಡಿದ್ರು ನಮಗ್ರಿ, ಗ್ರೂಪ್ನಾಗ ನಾವು ಫೋಟೋ ಹಾಕ್ಲತ್ತೀವಿ ಗಿಡದ್ರಿ. ಅದೇನದ ಏನ್ ಸ್ಪ್ರೇ ಮಾಡ್ಬೇಕು ಆಯ್ತು, ಡೆಮ ಕೊಟ್ರ ಒಂದ್ ಎರಡ್ ಸರಿ ರೀ ಮ್ಯಾಂಗೋ ಸ್ಪೆಷಲ್ ರೀ ಕೊಟ್ಟ ಮ್ಯಾಗ ನಮಗ್ ಚಲೋ ಅನಿಸ್ತದ್ರಿ. ಅಲ್ಲಿಂದ್ರ ಈಗ ಏನಂತಂದ್ರಿ ಒಂದೊಂದ್ ಸರಿ ರೀ ಒಂದ್ ಹತ್ತತ್ತು ಪ್ಯಾಕೆಟ್ ಹೊಡ್ಲೇತೀವ್ರಿ. ಅಲ್ಲ ಈಗ ನೀವು ಕೆಮಿಕಲ್ ಬಿಟ್ಟಿರಿ ಅಂತಂದ್ರಲ್ಲ, ಮತ್ತೀಗ ಏನ್ ಮಾಡ್ತೀರಿ? ಮತ್ತೆ ಕೆಮಿಕಲ್ ಬಿಟ್ಟು ಬೇರೆ ಏನು ಸುಣ್ಣಾರಿ ಸುಣ್ಣಾರಿ ಆಯ್ತು. ಈಗ ಏನದಂತಂದ್ರೆ ತೆಳಗೀಗ ಅವು ಬನ್ನಿ ಆಯ್ತು ಬರ್ಲಿ ಅಂತ ಹೇಳಿದ್ವಲ್ಲ ಸರ್, ಆಗ ಬೇರೆ ಬೆಸನಿ ಅವು ಏನದಂತಂದ್ರೆ ಹಾಕಂತಂದ್ರೆ ಅವು ಪ್ಯಾಕೆಟ್ ಜೈವಿಕ ಗೊಬ್ಬರ ಹಾಕ್ತಾರೆ, ಅವು ಬ್ಯಾಲದೊಳಗೆ ಕಲಸಿ ಗಸಿ ಹಿಂಗ ಹಾಕ್ಬೇಕ್ರಿ ಅಂತ ಹೇಳಿದ್ರಿ. ಕೆಮಿಕಲ್ ಇರಲಾರ್ದಂತ ಏನು ಹಣ್ಣು ತಯಾರಾಗ್ತಾವಲ್ಲ, ಅದು ನಮ್ಮ ಗ್ರಾಹಕರಿಗೆ ವಿಶ್ವಮುಕ್ತವಾದಂತಹ ಒಂದು ಉತ್ಪನ್ನ ನೀವು ಕೊಡ್ತಾ ಇದ್ದೀರಿ. ಈಗ ಎಷ್ಟು ವರ್ಷದಿಂದ ಇದನ್ನ ಉಪಯೋಗ ಮಾಡಾಕತ್ತೀರಿ ನೀವು? ಯಾವ್ದು ಸರ್? ಏನ್ರಿ ಒಂದ್ 3 ವರ್ಷ ಆಗಿತ್ತು ಸರ್ ನಾವು ಗಿಡ ಹಚ್ಚ್ರಿ. 3 ವರ್ಷದ ನಂತರ ನಿಮಗೆ ಗೊತ್ತಾಗಿದೆ ನಾವು ಗೊನ್ನೆ ಹತ್ತತ್ತಿದ್ವು ಅಂತಂದ್ರೆ ಗಿಡ ಒಣಗ್ಲತ್ತ ಸರ್, ಒಣಗಲತ್ತತ್ರಿ. ಆಯ್ತು ಎಲಿಗಳು ಏನದಂದ್ರೆ ಪೂರಾ ಸುಟ್ಟಂಗಲತ್ತ ಸರ್, ಪಂಟೆ ಒಣಗ್ಲತ್ತವ್ರಿ. ಹಿಂಗಾಗದು ನಾವು ಇಲ್ಲಿ ಬಂದೇವ್ರಿ ಸರ್. ಅಲ್ಲಿ ಬಂದ ಮ್ಯಾಕ್ರ ಅವ್ರು ಅಲ್ಲಿ ಕಳಿಸಿದ್ರು ನಮಗ್ರಿ. ಸಡಲ್ ಅಂತಿದ್ದು ಏನದಂತಂದ್ರೆ ಇದು ಆಗಲ್ರಿ, ಅದು ಕೆಮಿಕಲ್ ಯೂಸ್ ಮಾಡಿದ ಮ್ಯಾಗ್ರಿ ಮುಂದ್ ನಂಬಲ್ಲಿ ಮತ್ತೆ ಬರ್ರಿ ನೀವು, ನಾವ್ ಹೇಳ್ತೇವ್ರಿ ನಿಮ್ಗೆ. ಮೊದಲು ಒಂದ್ಸರಿ ವಿಸಿಟ್ಗು ಬಂದ್ರಿ ಸರ್, ಅವ್ರು ಬಂದು ನೋಡಿ ಗೆಸಿ ಅದಕ್ಕೆ ಸುಣ್ಣ ಹಚ್ಬೇಕ್ರಿ ಅಂತಂದ್ರೆ. ಕಟಿಂಗ್ ಮಾಡಿದ್ಮ್ಯಾಗ ಏನಂತಂದ್ರೆ ಅದಕ್ಕೆ ಮತ್ತೆ ಸುಣ್ಣ ಹಚ್ರಿ, ನಾವೆಲ್ಲ ಹೇಳಿದ್ರಿ ಸರ್ ಯಾಕಲ್ಲ ಸರ್ ಅಂತಂದ್ರೆ ಅವ್ರು ಹೇಳಿದ ಪ್ರಕಾರ ನಾವೀಗ ನಡೆದೇವ್ ಸರ್. ಅಡ್ಡಿಲ್ಲ, ಈಗ 3 ವರ್ಷದ ನಂತರ ನೀವು ಯಾವುದೇ ಕೆಮಿಕಲ್ ಉಪಯೋಗ ಮಾಡೋದನ್ನ ಬಂದ್ ಮಾಡಿದ್ರಿ, ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ, ಸೂಕ್ಷ್ಮಣುಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ, ಆಮೇಲೆ ರಸಗೊಬ್ಬರ ಯಾವ್ದು ಕೊಟ್ಟಿಲ್ಲ ನೀವು? ಪೈಲೆ ಗಿಡಗಳಿಗೆ ಮೊದ್ಲು ಕೊಟ್ಟಿದ್ರಿ? ಮೊದಲು ಕೊಟ್ಟಿದ್ದೆ ಸರ್. ಮತ್ತೆ ಈಗೇನು ಕೊಡ್ತಾ ಇಲ್ಲ ಮತ್ತೆ ಅದ್ರ ಬದಲು ಏನ್ ಮಾಡ್ತಾ ಇದ್ರಿ? ಹೆಂಡೆ ಒಬ್ಬರಿ ಅದ್ ಕುರಿ ಅವ್ರ ಸರ್ ಮನ್ಯಾಗ, ಒಂದ್ 20 ಕುರಿ ಅವ್ರಿ. ವರ್ಷಕ್ಕೊಂದ್ 2 ಟ್ರಿಪ್ ಗೊಬ್ಬರ ಬೀಳ್ತದೆ ಸರ್. ಅದೇ ಇಟ್ರಿ ಬೇರೆದವ್ರ ಬಲ್ಲಿ ಒಂದ್ 2 ಟ್ರಿಪ್ ಹೆಂಡೆ ಗೊಬ್ಬರ ತೂತೇವ್ ಸರ್, ಅದು 2 ಮಿಕ್ಸ್ ಮಾಡ್ತೇವ್ರಿ. ಏನದಂತಂದ್ರೆ ಅದೇ ಹಾಕ್ತೇವ್ ಸರ್. ಈಗ ಒಟ್ಟ ಎಷ್ಟು ಗಿಡಗಳು ನಿಮ್ಮಲ್ಲಿ ಇರುವಂತಹ? 350 ಸರ್. 350 ಗಿಡಗಳ ಅದಾವ. ಈಗ ವಯಸ್ಸು ಏನಾಗ್ಯದ? 9 ವರ್ಷ. 9 ವರ್ಷ. 9 ವರ್ಷದೊಳಗೆ ಈಗ ಎಷ್ಟು ಬೆಳೆ ತಗೊಂಡ್ರಿ ನೀವು? ಈಗ್ರಿ ನಾವು 5 ಬೆಳೆ ತಗೊಂಡಿದ್ದೇವೆ ಸರ್. 5 ಬೆಳೆ ತಗೊಂಡಿರಿ. ಯಾವ್ಯಾವ ತಳಿ ಅದಾವ ನಿಮ್ಮಲ್ಲಿ ಈಗಾಗಲೇ ಹೇಳ್ದಂಗ ನೀವು? ದಶರಿ ಅದರಿ, ದಶರಿ ಮಲ್ಲಿಕ ಅದರಿ, ಕೇಸರ್ ಅದರಿ, ಹಿಮಾಯತ್ ಅದರಿ. 4 ಐಟಮ್. ಹೌದಾ? ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಈಗ 1 ವರ್ಷದೊಳಗ ಎಷ್ಟು ಇಳುವರಿ ನೀವು ತಗೊಂಡಿರಿ? ಎಷ್ಟು ನಿಮಗ ಆದಾಯ ಬಂದದ? ಆದಾಯ ಸರ್ 2 ಲಕ್ಷ ಆಗಿದ್ರಿ. 2 ಲಕ್ಷ ಆಗ್ಯದ. ಯಾವಾಗಿಂದ ಅದು 2 ಲಕ್ಷ ಆಗಿದ್ದು? ಈಗ ಇದೇ ವರ್ಷದಿಂದ ಸರ್ ಇದು ಪ್ರೆಸೆಂಟ್ ಈಗ ಆಗಿದ್ರಿ. ಕಳೆದ ಸೀಸನ್ ಒಳಗೆ ಆಗಿತ್ತು. ಈಗ ಜುಲೈದಲ್ಲಿ ಸರ್ ಇದು ಜೂನ್ ದಾಗ ಮಾಡಿದೆ ಸರ್, ಲಾಸ್ಟ್ ಎಂಡ್ ಆಯ್ತ್ರಿ. 2 ಲಕ್ಷ 2 ಎಕರೆಯಿಂದ ನೀವು ಬಂದ್ರಿ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವಂತಹ ಅವಕಾಶಗಳು ಇದೆ. ಈಗ ಒಂದ್ ಗಿಡದೊಳಗೆ ನೀವು ಲೆಕ್ಕ ಹಾಕಿದ ಪ್ರಕಾರ ಎಷ್ಟು ಹಣ್ಣಾಗ್ಯಾವ ಸರ್? ಒಂದ್ ಗಿಡಕ್ಕೆ ಅಂತಂದ್ರ ಬೇರೆ 50-60 ಆತಾರಿ. 50-60 ಆತ ಸರ್ ಒಂದ್ ಗಿಡಕ್ಕೆ? ಸುಮ್ಮನೆ ಇಲ್ಲಂದ್ರ 50 ಕೆಜಿ ತನ ಬಿ ಬರ್ತಾವ್ರಿ. 20 ಕೆಜಿ ಬರ್ತದೆ, ಯಾವ 10 ಕೆಜಿ ಬರ್ತಾರಿ, ಯಾವ್ದು 5 ಕೆಜಿ ಬರ್ತಾರೆ. ಅಂದ್ರೆ ಇದೇ ಸೇಮ್ ಲೆವೆಲ್ ಅಂತ ಬರಲ್ರಿ ಸರ್. ಈಗ ವಿಜ್ಞಾನಿಗಳು ಹೇಳೋ ಪ್ರಕಾರ ಈಗ ವಿಜ್ಞಾನಿಗಳು ಬಂದು ಇದು 50 ಹಣ್ಣುಗಳು ಏನಾಗ್ತಾ ಇದಾವ, ಇದು ಇನ್ನೂ ಕಡಿಮೆ ಅದ, ಇನ್ನೂ ಹೆಚ್ಚಿಗೆ ಆಗ್ತದ ಅಂತ ಹೇಳಿ ಏನಾರು ಹೇಳ್ತಾ ಇದ್ದಾರೆ? ಹೇಳ್ತಾರೆ. ಕಟಾವ್ ಮಾಡ್ಬೇಕ್ರಿ, ಇದ್ರೊಳಗೆ ಬಿಸಿಲು ಸೂರ್ಯನ ಕಿರಣಗಳು ಏನಂತಂದ್ರೆ ಒಳಗೆ ಹಿಂಗ ಇದು ಆಗ್ಬೇಕಂತ ಹೇಳ್ತಾರೆ. ಕಟಾವ್ ಅವ್ರು ಹೇಳಿದ ಪ್ರಕಾರ ಮಾಡಿದೇವ್ರಿ. ತೋಟದೊಳಗ ಅದು ಸದಿ ಕಳಿತೀವ್ರಿ. ಆಯ್ತು ಪಂಟ್ಯ ಪಿಂಟೆ ಎಲ್ಲ ಕಡ್ದೇವ್ ತೆಗದ್ ಹಾಕ್ತಿವ್ರಿ. ಅವು ಕಲ್ಲವರಿ, ಹೊಲ್ದಾಗ ಕಲ್ಲ ಐತೆವು, ಕೆಂಗಾರ ಇದ್ದು ಅದೆಲ್ಲ ನಡಿಲಾಗ ಬರ್ತಿವಲ್ಲ, ಹಣ್ಣು ಹಣ್ಣಾಗಿ ಬಿದ್ದರು ಬಿ ಅವು ಒಡಿಲತಾವ್ರಿ. ಹೊಸು ಮಕ್ಕಳು ಕೆಂಗಲ್ ಇದ್ದು ಆಯ್ತಿದ್ದೆ ಮಕ್ಕಳು ತಗೊಂಡು ಸೊಸಿ ಮಗ ಮಗಳು ನಾವು ಎಲ್ಲ ಅದೆಲ್ಲ ಕೆಲಸ ಮಾಡ್ಕೋತೀವ್ರಿ ನಾವು ಇದ್ದಿದ್ದು. ಅದು ಆದ ನಂತರ ಅದೇ ಭಾರಿ ಕೆಲಸನೇ ನೋಡ್ರಿ. ಮತ್ ಕೈಯಾಗ ದುಡ್ಡು ಬೇಕಲ್ಲ. ಈಗ ವೃತ್ತಿ ಮತ್ತೆ ನಾವು ಎರಡೂ ಮಾಡ್ಕೊಂಡೇ ಹೋಗ್ಬೇಕಲ್ಲ, ಒಂದಕ್ಕೊಂದು ಪೂರಕವಾಗಿರುವಂತದ್ದು. ಈಗ ನೀವು ಬಾರಿಗೆ ಮಾಡಿದ್ದಕ್ಕ ಮಾವಿನ ಗಿಡಗಳನ್ನ ಬೆಳೆದ್ರಿ, ಮಾವಿನ ಗಿಡಗಳಿಂದ ಮತ್ತೆ ನಿಮಗೆ ಜೀವನ ಸ್ವಲ್ಪ ಹಗುರ ಆದಂಗ ಆಗ್ತದ. ಹೌದಾ? ಈಗ ನಿಮಗೆ ಏನ್ ಅನಿಸ್ತದ, ಈಗ ಮಾವಿನ ಗಿಡಗಳನ್ನ ಬೆಳೆದ್ರಿ ಒಂದ್ ಒಳ್ಳೆ ಆದಾಯ ಅಂದ್ರ ಗ್ಯಾರಂಟಿ ಆದಾಯ ಆದಂಗ ಆಯ್ತದ, ಗ್ಯಾರಂಟಿ ಆಯ್ತದ ನಿಮಗ ವರ್ಷದೊಳಗ ಇಷ್ಟು ಬರ್ತದಪ್ಪ ನಾವು ಚಲೋ ಕೆಲಸ ಮಾಡದ್ರ ಅಂತ ಹೇಳಿ. ಹೌದ್ರಿ. ಈಗ ನಿಮಗೆ ಏನ್ ಅನಿಸ್ತದ, ಎಂದಾದ್ರೂ ಹಿಂಗ್ ವಿಚಾರ ಮಾಡಿದ್ರಿ ಮುಂದ್ ಮಾವಿನ ಗಿಡಗಳನ್ನ ಬೆಳಿತೀವಿ ನಮಗ್ ಹಿಂಗ ಆದಾಯ ಬರ್ತದ ಅಂತ ಯಾವಾಗಾರ ವಿಚಾರ ಮಾಡಿದ್ರಿ ನೀವು? ಮಾಡಿದಿಲ್ರಿ. ಮಾಡಿದಿಲ್ಲ ಅಂದ್ರೆ ಪೈ ಊರಿಗೆ ಹೋಗಿದೇವು ಮಂದಿ ಹೊಲ್ದಾಗ ಯಾಕೆ ಮಾಡ್ಕೋಬೇಕಂತ ನಮ್ಮ ಹೊಲದಾಗೆ ಮಾಡ್ಕೊಂಡ್ರೆ ಆತದಪ್ಪ ಅಂತ ಕೇಸಿ ಮಾಡ್ಕೊಂಡಿವ್ರಿ ನಾವು. ಅದನ್ನು ಆತದ ಇದನ್ನು ಆತದ ಅಂತ ಬರೀ ಹೊಲ್ದಾಗೆ ಇದ್ದೀವ್ರಿ ನಾವು. ಊರ್ ಬಿಟ್ಟು ಊರ ಮನೆ ಇದ್ದರು ಬಿ ಅಲ್ಲೇ ಹೊಲ್ದಾಗೆ ಉಳಿದು ಸಲ್ಕೊಂಡಿವ್ರಿ ನೋಡ್ರಿ ಇಟ್ ಮಾಡ್ಕೊಂಡಿದ್ದೇವೆ. ನೀವು ಹೊಲ್ದಾಗಿದ್ರೆ ಏನಾಗ್ತದ, ಪೂರ್ತಿ ನಿಗಾ ಹೊಲದ ಮೇಲೆ ಇರ್ತದ, ಏನ್ ಕೆಲಸ ಮಾಡ್ಬೇಕು ಟೈಮ್ ಟು ಟೈಮ್ ಕೆಲಸ ಮಾಡಕ್ಕಾಗ್ತದ. ಈಗ ವಿಜ್ಞಾನಿಗಳು ಏನ್ ನಿಮಗೆ ಮಾಡಂತ ಹೇಳ್ತಾರ ಅದನ್ನೇ ನೀವು ಅನುಸರಿಸ್ತಾ ಇದ್ರಿ, ಎಲ್ಲಾ ಪ್ರತಿಯೊಂದು ಹಂಗೆ ಮಾಡ್ತಾ ಇದ್ರಿ. ಪೈಲೇರಿ ಕಡದಿಗಸಿ ಹಿಂಗ ಹುಲ್ಲ ಹಾಕಬೇಕಂತಂದೇವ್ ಸರ್, ಮಾಡ್ದೇವ್ರಿ. ಈ ವರ್ಷ ಒಂದ್ ಜರ ಗಿಡದ ಮ್ಯಾಗಿಂದ ಹಣ್ಣ ಇದು ಮಾಡಿದೆ ಸರ್, ಗಿಡದ ಮೇಲೆ ಹಣ್ಣು ಮಾಡಿ, ಗಿಡದ ಮೇಲೆ ಹಣ್ಣಾಗಿದೆ ಬಿದ್ದಿದೆ ಏನದಂತಂದ್ರೆ ಅದ ಸ್ವಲ್ಪ ಕಲ್ಲ ಇದೆ ಸರ್, ಭೂಮಿ ಮೆತ್ತಗಿತ್ತಂದ್ರೆ ಕಾಯಿ ಬಿದ್ದಿರ್ತಲ್ರಿ ಅದಕ್ಕೆ ಏನಾಗಲ್ಲ ಸರ್, ಅಂದ್ರೆ ಥೋಡೆ ಹ್ಯಾಂಗನು ಮಾಡಿದೇವ್ರಿ ಥೋಡೆ ಹೆಂಗ್ ಮಾಡ್ನು ಮಾರಿದೇವ್ ಸರ್. ಯಾಕಂತಂದ್ರೆ ಇದ್ರ ಗಿಡದ ಮ್ಯಾಗಿಂದ ಹಣ್ಣ ಬಹಳ ಮಂದಿ ಕೇಳ್ತಾರ ಜರ, ಈಗ ನಾವು ಹುಲ್ಲ ತಂದ್ ಹಾಕ್ತಿವ್ರಿ ಅದನ್ನು ಕೇಳ್ತಾರ್ರಿ, ಎರಡು ಟೆಸ್ಟಿಂಗ್ ಅದಾರಿ ಆದ್ರೆ ಹೆಚ್ಚಿಗೆ ರುಚಿ ಬರ್ತದ. ಅದನ್ನೇನಾದ್ರೂ ಹೇಳ್ಯಾರ ಗ್ರಾಹಕರು? ಹಾ ಅಂದ್ರ ಸರ್ ಅದೇ ಕೇಳ, ಗಿಡದ ಮೇಲೆ ಹಣ್ಣಾಗಿದ್ದು ಹೆಚ್ಚಿಗೆ ರುಚಿ ಅದ ಅವನೇ ಬೇಕು ನಮಗೆ. ಅವೇ ಬೇಕಂದ್ರೆ ಐದ್ ಕೆಜಿ ಹೋಗ್ಯಾರ ಹತ್ತತ್ತು ಕೆಜಿ ಹೋಗ್ಯಾರ ಸರ್. ಹೌದಲ್ಲ, ನಿಮ್ಮ ತೋಟಕ್ಕೆ ಬಂದು ಹೋಯ್ತಾರ? ತೋಟಕ್ಕೆ ಬರ್ತಾರ, ತೋಟಕ್ಕೆ ಬರ್ತಾರ. ಆಯ್ತಲ್ಲಿ ಊರ ಮನೆ ಅದರಿ, ಊರ ಮನೆಯಾಗ ಇಡ್ತೇವ್ರಿ, ಮನೆಗೆ ಬರ್ತಾರ. ಹೌದಾ? ನೀವೆಲ್ಲಿ ಕಳಿಸೋದಿಲ್ಲ ಮಾರಾಟ ಹಿಂಗ ಇದು ಕೊಡಲ್ರಿ ಸರ್? ಕೊಡೋದಿಲ್ಲ. ಈಗ ಏನಾದ್ರ ರೋಡಿಗ್ರಿ ನಮ್ಮ ತಯಾರು ಕೊಡ್ತಾರ್ರಿ, ಈ ಊರಾಗ ರಡಗಲ್ನಾಗ ಏನಾದ್ರೂ ಯಾರನ್ನೂ ಹೇಳಲಾಗ್ರಿ ಫೋನ್ ಮಾಡ್ತಾರ್ರಿ, ಹತ್ತು ಕೆಜಿ ಬೇಕ್ರಿ ಒಂದ್ ಐದು ಕೆಜಿ ಬೇಕು ನಮ್ಗೆ ಅಂದ್ರಂತಂದ್ರೆ ಹಿಂಗ ಒಯ್ದವ್ರ ಮನೆ ತನಕ ಕೊಡೋದ್ರಿ. ಈಗ ಈ ಕಡೆ ಗುಲ್ಬರ್ಗ ಯಾರ ಫೋನ್ ಹಚ್ತಾರ್ರಿ, ಒಂದ್ 20 ಕಿಲೋ ನಮ್ಗೆ ಕಳ್ಸಪ್ಪ ಗಾಡಿ ಗಟ್ಟ ಅಂತ ಆ ಟೆಂಪೋದಾಗ ಇಟ್ಟಿಗೆಸ್ ಅವ್ರ ನಂಬರ್ ಅದು ವಾಟ್ಸ್ಆಪ್ ಹಾಕ್ಬಿಡದ್ರಿ, ಅವ್ರ ಫೋನ್ ಪೇ ಮುಖಾಂತರ ಅವ್ರ ದುಡ್ಡು ಕಳಿಸ್ತಾರ್ರಿ. ಆಯ್ತಾ ಕಡೆ ಚಿಂಚುಳಿರಿ ಆ ಕಡೆ ಅಲ್ಲೇ ಲೋಕಲ್ನ ಹುಲ್ಸ್ಕೊಡ್ ಸುಂಟಾಣ್ರಿ, ಕಾಳಿಗಿತ್ತನ ಕೊಟ್ಟು ಕಳಿಸ್ತೀವಿ. ಕಾಳಿಗಿತ್ತನ ನಮ್ ಗಾಡಿ ಮೇಲೆ ಒಯ್ದು ಕೊಟ್ಟು ಬರ್ತೀವ್ರಿ, 80 ಕಿಲೋ 70 ಕಿಲೋ ಅಲ್ಲೇ ನಮ್ಮ ಗೇಟಿಗೆ ನಾ ಕುಂತು ಮಾಡ್ತೀನಿ. ಅಂದ್ರ ಮಂದಿಗೂ ಗೊತ್ತಾಗ್ಯದ ಈಗ ನಿಮ್ಮಲ್ಲಿ ಮಾವಿನ ಹಣ್ಣು ಸಿಗ್ತಾವ ಅಂತ ಹೇಳಿ. ಮತ್ತ ಸಾವಯವ ಅದಾವ ಅಂತ ಹೇಳಿ ಅವರಿಗೆ ಖಾತ್ರಿ ಅದ? ಖಾತ್ರಿ. ಸಾವಯವ ಮಾವಿನ ಹಣ್ಣು ರುಚಿ ಮಾವಿನ ಹಣ್ಣನ್ನ ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿ ಅವರಿಗೆ ಗ್ಯಾರಂಟಿ ಸರ್? ಗೌರ್ಮೆಂಟ್ ಹಾಸ್ಪಿಟಲ್ ಅದರಿ, ಆಯ್ತು ಬ್ಯಾಂಕ್ ಅದರ ಸರ್, ಅವರೇ ಅಂದರ ಮುದ್ದವ್ರ. ನಾವು ಗುಲ್ಬರ್ಗನ ತೊಗೊಂಡು ತಿಂದೇವ್ ಖರೇಪ್ಪ ಅಂತಂದ್ರೆ ಈ ಟೇಸ್ಟ್ ಇಲ್ಲ ಅಂದಿಗೆ ಸರ್. ಒಬ್ಬರು ತಿಂದ್ರಿ, ನಾವು ಸ್ಟಾಫ್ನಾಗ ಎಷ್ಟು ಬಂದ್ರೆ ಹೊಸ ಮಂದಿಗೆ ಇಸ್ಕೊಟ್ರು. ಈ 3 ವರ್ಷ ಆಯ್ತ್ರಿ ಕಂಟಿನ್ಯೂ ನಮಗ್ರಿ, ಬ್ಯಾಂಕಿಂದ್ರಿ ಒಂದು ದವಾಖಾನಿ ರೀ, ಕಂಟಿನ್ಯೂ ನಡೋದ್ರಿ, ಕಂಟಿನ್ಯೂ. ಅದ್ರೊಳಗೆ ನೀವು ಈಗೇನು ಸೋಶಿಯಲ್ ಮೀಡಿಯಾದ ಗ್ರೂಪ್ನೊಳಗ ಮಾವಿನ ಹಣ್ಣು ಬಂದಾವ ಅಂತ ಹೇಳಿ ಹಾಕಿರ್ತೀರಿ, ಅದರಿಂದ ಕೂಡ ನಿಮಗೆ ವ್ಯವಹಾರ ಆಗ್ತದ? ಕೆ ಗ್ರೂಪ್ ಅದಲ್ಲ ಸರ್, ಕೆ ಗ್ರೂಪ್ನಾಗ ಹಾಕ್ತೇವ್ರಿ. ಕೆ ಗ್ರೂಪ್ನಾಗ ಎಷ್ಟು ಸರಿ ತೊಂಬ ಅಂತಂದ್ರೆ ನಾವು ತರ್ಲಕ್ಕ ಹೇಳ್ಕೇನ್ರಿ, ಯಾಕಂತಂದ್ರೆ ಊರಾಗೆ ಕುಡ್ಲಕ್ಕ ಇದು ಆಗಲ್ಲ ಸರ್, ಕಡಿಮೆ ಬೀಳತ್ತ. ಹಿಂಗಾಗಿ ಬಂದಿಲ್ರಿ ಸರ್, ಎಷ್ಟ್ ಸರಿ ಹೇಳ್ಯಾರಿ, ಒಂದ್ ಎರಡ್ ಸರಿ ಸುಮ್ ತಂದಿಗೆ ಸೊ ಒಂದ್ ಸರಿ ಹೋಗ್ನಿ ಅಂತಂದ್ ಹೇಳಿದ್ರಿ, ಅಂದ್ರೆ ಬರ್ಲಕ್ ಆಗಿಲ್ರಿ. ಮುಂದಿನ ವರ್ಷನೊಳಗೆ ನೋಡ್ಬೇಕಮ್ಮದ ಆಸೆ ಅದ್ರಿ ಸ್ವಲ್ಪ. ಒಳ್ಳೇದು ಸಾಯಂ ಅವರೇ ಮತ್ತ ನರಸಪ್ಪ ಅವರೇ, ಬಹಳ ಅದ್ಭುತವಾದಂತಹ ಒಂದು ಪ್ರಯತ್ನ ತಾವು ಮಾಡಿರಿ. ಒಂದು ಸ್ವಾವಲಂಬಿ ಬದುಕನ್ನ ಯಾವ ರೀತಿ ರೂಪಿಸಿಕೊಳ್ಳಬೇಕು ಅನ್ನುವಂತ ವಿಚಾರದೊಳಗ ನಿಮ್ಮನ್ನ ನೋಡಿ ಬಹುಶಃ ನಮ್ಮ ಯುವ ಮಿತ್ರರು ಕೂಡ ಕಲಿಬೇಕಾಗಿದೆ. ಯಾರಾದರೂ ನಿಮ್ ಜೊತೆ ಮಾತಾಡಬೇಕು ಅಂತಂದ್ರೆ ನಿಮ್ ನಂಬರ್ ಹೇಳ್ತೀರಿ? ಹಾ ಸರ್ ಹೇಳ್ರಿ, 9845 8391 89. ಆತ್ಮೀಯರೇ, ನರಸಪ್ಪ ಅವರು ಹೇಳಿದಂತ ನಂಬರ್ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9845 8391 89. ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಸಾಯಮ್ಮ ತುಕಾರಾಮ್ ರೇಕುಳಿಗೆಯವರೇ ಮತ್ತ ನರಸಪ್ಪ ತುಕಾರಾಮ್ ರೇಕುಳಿಗೆಯವರೇ, ಇಲ್ಲಿ ತನಕ ನಿಮ್ಮ ಮಾವಿನ ಕೃಷಿಯ ಅನುಭವಗಳನ್ನ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ಅದರೊಳಗೂ ಯಾವ ರೀತಿ ಮಾವಿನ ಕೃಷಿಗೆ ಬಂದ್ರಿ ಅನ್ನೋದಕ್ಕೆ ಕೂಡ ತಮ್ಮ ವೃತ್ತಿ ಬದುಕಿನ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದೀರಿ. ಯಾವ ರೀತಿ ಒಂದಕ್ಕೊಂದು ಪೂರಕ ಆಗಿ ಕೆಲಸ ಮಾಡಿದ್ರೆ ನಾವು ಸಾಧಿಸಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಅದ. ಜಮೀನು ಸ್ವಲ್ಪ ಇದ್ರೂ ಕೂಡ ಅದರೊಳಗೆ ನಾವು ಶ್ರಮ ವಹಿಸಿದ್ರೆ, ಬದ್ಧತೆಯಿಂದ ಕೆಲಸ ಮಾಡಿದ್ರೆ, ಮತ್ತೆ ಒಂದು ಗುರಿ ಇಟ್ಟುಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂತಹ ಒಂದು ಛಲದ ಜೊತೆಗೆ ನಾವು ಕೃಷಿ ಮಾಡಿದ್ರೆ ಇವತ್ತಿನ ದಿವಸ ಎಲ್ಲಾ ರೈತರು ಯಶಸ್ವಿ ಆಗ್ತಾರ ಅನ್ನುವಂಥ ಒಂದು ಮಾತೇನದ, ಅದಕ್ಕೆ ನೀವು ನಿಮ್ಮ ಒಂದು ಪ್ರಯತ್ನಗಳೇ ಸಾಕ್ಷಿ ಅಂತ ಹೇಳಿ ಹೇಳಬಹುದು. ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮರೇ, ಇದುವರೆಗೆ ಮಾವಿನ ಬೆಳೆಯಲ್ಲಿನ ಅನುಭವ ಕುರಿತು ಕಾಲ್ಗಿ ತಾಲೂಕಿನ ರಟಕಲ್ ಗ್ರಾಮದ ಸಾಯಮ್ಮ ತುಕಾರಾಮ್ ರೇಕುಳಿಕಿ ಹಾಗೂ ನರಸಪ್ಪ ತುಕಾರಾಮ್ ರೇಕುಳಿಕಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ ಸರುಳಿ ಅವರು. ಬನ್ನಿ ಇನ್ನು ಮುಂದೆ ಕೇಳೋಣ ಜಲಗೀತೆಗಳ ಕಾರ್ಯಕ್ರಮವನ್ನು ಜನಪದ ಸಂಗೀತದಲ್ಲಿ. ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಹಾಗಾದ್ರೆ ಫೀಸು ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಬಯಲಿಂದ ಬಂದವಳೇ ಕೆರೆಯಾಗಿ ನಿಂತವಳೇ, ಬಯಲಿಂದ ಬಂದವಳೇ ಕೆರೆಯಾಗಿ ನಿಂತವಳೇ, ಕೈ ಪಂಪು ಹಾಕಿದರೆ ಚಿಮ್ಮೂತ ಬಂದವಳೆ, ಕೈ ಪಂಪು ಹಾಕಿದರೆ ಚಿಮ್ಮೂತ ಬಂದವಳೆ. ನೀರಮ್ಮ ತಾಯಿ ಬಾರೆ ಜಲವೇ, ಊರನ್ನು ಉಳಿಸು ಬಾರೆ, ಗಂಗಮ್ಮ ತಾಯಿ ಬಾರೆ ಜಲವೇ, ನೀರನ್ನು ಹರಿಸು ಬಾರೆ. ನವಿಲ ಚಿತ್ತಾರವಾದೆ ಬಯಲ ಬೆಳದಿಂಗಳಾದೆ, ನವಿಲ ಚಿತ್ತಾರವಾದೆ ಬಯಲ ಬೆಳದಿಂಗಳಾದೆ, ಹಗಲಿರುಳು ದುಡಿವಂತ ರೈತರಿಗೆ ತಾಯಾದೆ, ಹಗಲಿರುಳು ದುಡಿವಂತ ರೈತರಿಗೆ ತಾಯಾದೆ. ನೀರಮ್ಮ ತಾಯಿ ಬಾರೆ ಜಲವೇ, ಊರನ್ನು ಉಳಿಸು ಬಾರೆ, ಗಂಗಮ್ಮ ತಾಯಿ ಬಾರೆ ಜಲವೇ, ನೀರನ್ನು ಹರಿಸು ಬಾರೆ. ಪೂಜೆಯ ಹೆಸರಲ್ಲಿ ಪಾವಿತ್ರ ಕೆಡಿಸೋಲ್ಲ. ನೀರಮ್ಮ ತಾಯಿ ಬಾರೆ ಜಲವೇ, ಊರನ್ನು ಉಳಿಸು ಬಾರೆ, ಗಂಗಮ್ಮ ತಾಯಿ ಬಾರೆ ಜಲವೇ, ನೀರನ್ನು ಹರಿಸು ಬಾರೆ,